ಈ ವ್ಯಾಪಾರ ಉತ್ಪಾದನೆಯ ಸ್ಥಳ, ಸಂಗ್ರಹಣೆಯ ಸ್ಥಳ, ಫಾರ್ಮ್ ಗೇಟ್, ಕಾರ್ಖಾನೆ ಪರಿಸರ, ವೇರ್ ಹೌಸ್, ಸೈಲೋ, ಕೋಲ್ಡ್ ಸ್ಟೋರೇಜ್ ಮುಂತಾದೆಡೆ ಮಾಡಬಹುದಾಗಿದೆ. ಈ ಅಧಿನಿಯಮದಲ್ಲಿ ವ್ಯಾಪಾರ ಮಾಡುವ ಅನೇಕ ವಿಶೇಷ ಅವಕಾಶಗಳಿವೆ. ಉದಾಹರಣೆಗೆ, ವ್ಯಾಪಾರ ಕ್ಷೇತ್ರದಲ್ಲಿ ಯಾವ ವ್ಯಾಪಾರಿಯ ಬಳಿ ಪಾನ್ ಕಾರ್ಡ್ ಇದೆಯೋ ಅವರು ರೈತರ ಜೊತೆ ಅಥವಾ ಬೇರೆ ವ್ಯಾಪಾರಿಗಳ ಜೊತೆ ವ್ಯಾಪಾರ ಮಾಡಬಹುದು. ಉತ್ಪಾದನಾ ಸಂಘಟನೆ, FPO ಅಥವಾ ಕೃಷಿ ಸಹಕಾರಿ ಸಮಿತಿಗಳ ಬಳಿ ವ್ಯಾಪಾರ ಕ್ಷೇತ್ರದಲ್ಲಿ ವ್ಯಾಪಾರಕ್ಕಾಗಿ ಪಾನ್ ಕಾರ್ಡ್ನ ಅಗತ್ಯವೂ ಇರುವುದಿಲ್ಲ. ವ್ಯವಹಾರ, ಕೊಡುಕೊಳ್ಳುವಿಕೆ, ಪಾವತಿಗಾಗಿ ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ಸೌಲಭ್ಯ ಇದೆ. ಇದರಿಂದ ವ್ಯವಹಾರದಲ್ಲಿ ಪಾರದರ್ಶತೆಯ ಜೊತೆ ಜೊತೆ ಇದರ ಪೂರ್ತಿ ದಾಖಲೆಗಳನ್ನು ಸಹ ಇಡಲಾಗುತ್ತದೆ. ಈ ಅಧಿನಿಯಮಕ್ಕೂ ಕನಿಷ್ಠ ಬೆಂಬಲ ಬೆಲೆಗೂ ಯಾವುದೇ ಸಂಬಂಧ ಇರುವುದಿಲ್ಲ. ರೈತರಿಗೆ MSP ಸಿಗುತ್ತಿರುತ್ತದೆ ಮತ್ತು ಇದರಡಿಯಲ್ಲಿ ಖರೀದಿ ಮುಂದುವರಿಯುತ್ತದೆ. ಮಾರುಕಟ್ಟೆಯ ವ್ಯವಸ್ಥೆ ಕೂಡ ಮೊದಲಿನಂತೆ ಜಾರಿಯಲ್ಲಿರುತ್ತದೆ. APMC ಮಾರುಕಟ್ಟೆಯ ಹೊರಗೆ ಯಾವುದೇ ಟ್ರೇಡ್ ಏರಿಯಾ, ಇದರಲ್ಲಿ ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ಕೂಡ ಸೇರಿದಂತೆ ರೈತರು ಯಾವುದೇ ಶುಲ್ಕ ಅಥವಾ ಸೆಸ್ ಕೊಡಬೇಕಾಗಿಲ್ಲ. ಈ ಅಧಿನಿಯಮದ ಯಾವುದೇ ಅಂಶಗಳನ್ನು ಉಲ್ಲಂಘಿಸಿದಲ್ಲಿ ವ್ಯಾಪಾರಿಗಳ ಮೇಲೆ ಭಾರಿ ಜುಲ್ಮಾನೆ ಹೇರುವ ಅವಕಾಶವಿದೆ. ವಾದ ವಿವಾದ ಮತ್ತು ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸುವುದಕ್ಕಾಗಿ ರಾಜಿ ಮಂಡಳಿಯ ಅವಕಾಶವಿದೆ. ಇದರಲ್ಲಿ ರೈತರು ಸ್ಥಾನೀಯ SDM ಬಳಿ ತಮ್ಮ ದೂರನ್ನು ಸಲ್ಲಿಸಬಹುದು. ರೈತರು ಮೊಬೈಲ್ ಮೂಲಕ ಕೂಡ ತಮ್ಮ ವ್ಯಾಪಾರವನ್ನು ಮಾಡಬಹುದು. ಕೃಷಿ ಉತ್ಪನ್ನ ವ್ಯಾಪಾರ ಮತ್ತು ವಾಣಿಜ್ಯ ಸಂವರ್ಧನೆ ಮತ್ತು ಸರಳೀಕರಣ ಅಧಿನಿಯಮ 2020, ರೈತರಿಗೆ ಸ್ವಾತಂತ್ರ್ಯ ನೀಡುವ ಅಧಿನಿಯಮ. ರೈತರು ಈಗ ತಮ್ಮ ಬೆಳೆಯನ್ನು ಯಾವಾಗ ಬೇಕಾದರೂ, ಎಲ್ಲಿ ಬೇಕಾದರೂ, ಯಾರಿಗೆ ಬೇಕಾದರೂ ಮಾರಾಟ ಮಾಡಬಹುದು. ರೈತರು ಇನ್ನು ಯಾರ ಮೇಲೆಯೂ ಅವಲಂಬಿತರಾಗಬೇಕಾಗಿಲ್ಲ. ಬದಲಾಗಿ ಖಾದ್ಯ ಉತ್ಪನ್ನ ಕಂಪನಿಗಳ ಜೊತೆ ಪಾರ್ಟ್ನರ್ ಅಂತೆ ಸೇರಿ ಹೆಚ್ಚು ಲಾಭ ಗಳಿಸಬಹುದು. ಸಶಕ್ತ ಅನ್ನದಾತ, ಸ್ವಾವಲಂಬಿ ಭಾರತ. ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ ತೋಟಗಾರಿಕೆ. ಈ ಕುರಿತು ಮುಂಡಗೋಡ್ ತಾಲೂಕಿನ ಆಸರಣಗಿಯ ಮೋಹನ್ ನಾರಾಯಣ್ ಭಟ್ ಅವರೊಡನೆ ಸಂದರ್ಶನ. ಸಂದರ್ಶಕರು HB ರಾಮಡ್ಗಿ. ಕೇಳುಗರೆ, ಈಗ ನಮ್ಮ ಜೊತೆಯಲ್ಲಿ ಪ್ರಗತಿಪರ ರೈತರಾದಂತಹ ಮೋಹನ್ ನಾರಾಯಣ್ ಭಟ್ ಅವರಿದ್ದಾರೆ. ಇವರು ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಅತ್ಯಂತ ಶ್ರೇಷ್ಠ ಕೃಷಿಕರು ಮತ್ತು ಅನೇಕ ಪ್ರಶಸ್ತಿ ಪುರಸ್ಕೃತರು. ರಾಜ್ಯ ಮಟ್ಟದಲ್ಲಿ ಕೂಡ ನಮ್ಮ ಮೋಹನ್ ನಾರಾಯಣ್ ಭಟ್ ಅವರನ್ನು ಗುರುತಿಸ್ತಾರೆ. ಯಾಕಂದ್ರೆ ಅವರು ತಮ್ಮ ಜಮೀನಿನಲ್ಲಿ ಯೋಜನೆ ಹಾಕಿಕೊಂಡು ಯಾವ್ಯಾವ ರೀತಿಯಾಗಿ ಯಾವ್ಯಾವ ಬೆಳೆಗಳನ್ನು ಎಲ್ಲೆಲ್ಲಿ ಹೆಂಗೆ ಬೆಳೀಬೇಕು ಅನ್ನುವಂಥದ್ದು, ಮತ್ತೆ ಬಹು ಬೆಳೆ ಪದ್ಧತಿ ಮಾಡಿರೋದ್ರಿಂದ ಅವರಿಗೆ ಆರ್ಥಿಕವಾಗಿ ಮತ್ತೆ ಬೇರೆ ಬೇರೆ ರೀತಿಯಿಂದ ಇವನ್ ನೈಸರ್ಗಿಕವಾಗಿ ಕೂಡ ಅದು ಯಾವ್ಯಾವ ರೀತಿ ಅನುಕೂಲ ಆಗಿದೆ, ಈ ನಿಟ್ಟಿನೊಳಗೆ ಮಾತಾಡ್ತಾರೆ. ಇಲ್ಲಿ ಬರೋಕ್ಕಿಂತ ಪೂರ್ವದಲ್ಲಿ ಹಾಸಣಿಗೆಯಲ್ಲಿದ್ರು. ಅಂದ್ರೆ ಈ ಸದ್ಯಕ್ಕೆ ಅವರು ಇರೋದು ಹೊನ್ನಾಳಿ. ಹೊನ್ನಾಳಿ ಹಾಸಣಿಗೆ ಪಕ್ಕ ಇದೆ, ಒಂದು 3-4 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ಒಂಥರ ಎಸ್ಟೇಟ್ ಟೈಪ್ ನೋಡಲಿಕ್ಕೆ ಹಂಗನ್ಸುತ್ತೆ ಪ್ರದೇಶ. ಇದನ್ನೆಲ್ಲನೂ ಹೇಗೆ ಸಾಧಿಸಿದ್ರು ಅನ್ನುವಂಥ ನಿಟ್ಟಿನೊಳಗೆ ಮಾತಾಡಿಸ್ತೀವಿ. ನಮಸ್ಕಾರ ಮೋಹನ್ ಭಟ್ ಅವರೇ. ನಮಸ್ತೆ. ಇಲ್ಲಿ ತೋಟವನ್ನು ನೋಡಿದರೆ ಒಂಥರ ನಂದನವನ ನೋಡಿದಂಗೆ ಅನಿಸುತ್ತೆ ನಮಗೆ. ನಾವು ಬಂದಾಗ ಹೂವಿನ ತೋಟಗಳು ಒಂಥರ ಸ್ವಾಗತ ಮಾಡ್ತಾ ಇದ್ವು. ಮತ್ತೆ ಸೌಂದರ್ಯಕ್ಕೆ ಬೇಕಾದಂಥ ಮನೆ ಸುತ್ತಮುತ್ತ ಎಂತೆಂಥ ಗಿಡಗಳನ್ನು ಹಾಕಬೇಕು, ಎಂತೆಂಥ ಬಳ್ಳಿ ಹಾಕಬೇಕು, ಎಂತೆಂಥ ಹೂವಿನ ಗಿಡ ಹಾಕಬೇಕು, ಮನೆ ಹೇಗೆ ಕಟ್ಟಬೇಕು, ಇವನ್ನೆಲ್ಲನೂ ನೋಡಿದರೆ ಹಾಸಣಿಗೆಯಿಂದ ಇಲ್ಲಿ ಬರುವ ಬರೇ ಕೈಲಿ ಬಂದರು, ಬಂದ ನಂತರ ಕೋಟ್ಯಾಧಿಪತಿ ಆದರು ಮೋಹನ್ ಭಟ್ ಅವರು ಅಂತೇಳಿ ಜನ ಮಾತಾಡ್ಕೊಳ್ತಾ ಇದ್ರು. ಈ ಸಾಧನೆ ಹಿಂದಿನ ಪ್ರೇರಣೆ ಏನು ಅಂತ ಸ್ವಲ್ಪ ಹೇಳ್ತೀರಾ? 1981 ನಾವು ಒಂದು ಒಟ್ಟು ಕುಟುಂಬದವರು. ನಾವು ಮೂಲತಃ ಕರಡಿಗೆ ಮನೆ ಮತ್ತು ಹಾಸನಗಿಯವರಾಗಿದ್ರು. ಮೂಲತಃ ಹಾಸನಗಿಯವರು. ಎರಡನೇ ನಮ್ಮ ತಂದೆಯವರ ಆಸ್ತಿ ಹಿಡಿದು ಕರಡಿಗೆ ಮನೆ ಅಂತ ಇದೆ, ಮಂಚಿಕೆರೆಯಿಂದ 1 ಕಿಲೋಮೀಟರ್ ದೂರದಲ್ಲಿ. ಅಲ್ಲಿ ನಾವು ಎಲ್ಲ ಅವಿಭಕ್ತ ಕುಟುಂಬದ ಆಗಿದ್ರು. ಆಮೇಲೆ 1981 ನಾನು ಡಿವೈಡ್ ಆದೆ. ಡಿವೈಡ್ ಆದಾಗ ಇಲ್ಲಿ ಬಂದಾಗ ಬರೀ ಗೆದ್ದೆ ಅಷ್ಟೇ ಇತ್ತು ಮೊದಲು. ಅದನ್ನು ತೋಟ ಮಾಡಬೇಕು ಹೇಳೋದೊಂದು ಕಲ್ಪನೆ ಬಂತು. ಅದ ನಂತರ ನಮ್ದು ಅಂದ್ರೆ ಆಗಿನ ಪದ್ಧತಿಯಲ್ಲಿ 1981 ಯಾವ ಟೈಪ್ನಲ್ಲಿ ಮಾಡಬೇಕು ಆ ಟೈಪ್ನಲ್ಲಿ ಕ್ರಮೇಣ ಸ್ವಲ್ಪ ಸ್ವಲ್ಪ ತೋಟ ಹಾಕ್ತಾ ಬಂದೆ. ಈ ಕೆಲವೊಂದು ಕೃಷಿ ಬಗ್ಗೆ ಇಂಟ್ರೆಸ್ಟ್ ಬರಲಿಕ್ಕೆ ಕಾರಣ, ಈಗ ಸದ್ಯ ಅಂದರೆ ಒಂದು 4-5 ವರ್ಷಗಳ ಈಚೆ, ಒಂದು 6-8 ವರ್ಷ ಆಗಿರ್ಬೋದು, ಹೊಸ ಹೊಸ ಕೃಷಿಗೆ ನನ್ನ ಮಗ ಮತ್ತು ಅವನು ಪ್ರೇರಣೆ ಜಾಸ್ತಿ ಕೊಡ್ತಾ ಬಂದ. ಕಾರಣ ಏನು ಅಂದ್ರೆ, ಅವನು ಧಾರವಾಡದಲ್ಲಿ ಓದಿ ಅರ್ಧದಲ್ಲೇ ಓದಿ ನಿಲ್ಲಿಸಿ ನನ್ನ ಕೃಷಿಗೆ ಬಂದು ಸಪೋರ್ಟ್ ಮಾಡಿದ. ಈಗ ಆಗಿನ ಕಾಲದಲ್ಲಿ ಅವನು 70-80% ಮಾಡಿದ್ರು ಸಹ ಮುಂದೆ ಕಲೀಲಿಕ್ಕೆ ಹೋದೇ ಹೋದ ಕಾರಣ ನನ್ನ ಕೃಷಿ ಒಂದು ಸಪೋರ್ಟ್ ಆಗಲಿಕ್ಕೆ ಇವರು ಇವತ್ತು ಅವನ ಕ್ಲಾಸ್ಮೇಟ್ ಅಂದಿಕ್ಲೆಲ್ಲ ಒಳ್ಳೆ ಹೈ ಲೆವೆಲ್ ಆಫೀಸರ್ ಆಗಿದ್ದಾರೆ. ಇವನು ಆವಾಗಿನ ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡಿದ್ರೆ ಇವನು ಈಗ ದೊಡ್ಡ ನೌಕರಿಯಲ್ಲಿ ಇರ್ತಿದ್ದ. ಈ ಕೆಲವೊಂದು ಅದೆಲ್ಲಕ್ಕೂ ಕಾರಣ ಮೂಲತಃ ಅವನು ಮತ್ತೆ ಹೂವಿನ ಗಿಡ ಗಾರ್ಡನ್ ಬಗ್ಗೆ ಎಲ್ಲ ಫುಲ್ ಇಂಟ್ರೆಸ್ಟ್ ಇರೋದು ಅವನಿಗೆ. ನನಗೆ ಅಡಕೆ ತೋಟ ಮತ್ತು ಗೆದ್ದೆ ಮಾವು ಈ ಬಾಕಿ ಕೃಷಿ ಬಗ್ಗೆ ಸ್ವಲ್ಪ ಜಾಸ್ತಿ ನಂದು. ಈ ಹೂವಿನ ತೋಟ ಈ ಡೇರೆ ಮಳೆಗಾಲದಲ್ಲಿ ನೋಡಿದ್ರೆ ನಮ್ಮಲ್ಲಿ ಕನಿಷ್ಠ 150 ಜಾತಿ ಡೇರೆಗಳನ್ನು ಬೆಳೆಸ್ತಾರೆ. ಅದು ನನ್ನ ಮಗ ಮತ್ತು ಸೊಸೆ ಕೆಲಸ. ಈ ಗಾರ್ಡನ್ಗಳನ್ನ ಮನೆ ಸುತ್ತಲೂ ಇರೋ ಗಾರ್ಡನ್ನು ದೇವಸ್ಥಾನದ ಸುತ್ತಲೂ ಇರೋ ಗಾರ್ಡನ್ಗೆ ಅವರೇ ಪ್ರೇರಣೆ. ನನಗೆ ಹೂವಿನ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಉಂಟು, ಆದರೆ ಮಾಡೋ ಒಂದು ಪೇಷನ್ಸ್ ನನ್ನ ಹತ್ರ ಇಲ್ಲ. ಯಾಕಂದರೆ ನಮ್ಗೆ ಈಗಾಗಲೇ ತೋಟ ಗದ್ದೆ ಇರೋದ್ರಿಂದ ಪ್ರತಿ ಒಂದು ಜಾತಿಯ ಗಿಡಗಳನ್ನು ಬೆಳೆಸೋದೊಂಥರ ಒಮ್ಮೆ ಅದು. ಅದಕ್ಕೆ ನಾನು ಹೊರಗೆ ಕಡಿಮೆ ಪ್ರದೇಶದಲ್ಲಿ ಹೋದರೂ ಸಹ ನನ್ನ ಮಗ ಹೋಗಿ ಎಲ್ಲ ಜಾತಿಯ ಗಿಡಗಳನ್ನು ತಂದು ನೆಟ್ಟು ಈಗ ಅದನ್ನು ಬದುಕಿಸಿ ದೊಡ್ಡ ಮಾಡ್ತಾ ಇರೋ ಕೆಲಸ ತಂದು ಕೊಡೋದು, ಅದಕ್ಕೆ ಐಡಿಯಾ ಕೊಡೋದು ಅವಾದ್ರೂ ದೊಡ್ಡ ಜಮೀನ್ ಆಗಿರೋದ್ರಿಂದ ಒಬ್ಬವನು ಹೊರಗಡೆ ಹೋಗಿ ತಂದು ಕೊಟ್ಟರು ಅದನ್ನು ಹೆಂಗೆ ಮಾಡಬೇಕು ಹೇಳೋ ಮೆಥಡು ಲೇಬರ್ಸ್ ಇದ್ರಿ ನಾನಿತ್ತು ಮಾಡಿಸ್ತಾ ಬಂದಿದ್ದೇನೆ. ಈಗ ಉದಾಹರಣೆಗೆ ರುದ್ರಾಕ್ಷಿ ನಮ್ಮಲ್ಲಿ ಬೆಳೀತದೆ, ಈಗಾಗಲೇ ಬೆಳೆದದೆ ನಮ್ಮ ದೇವಸ್ಥಾನದ ಹತ್ರ. ರಕ್ತ ಚಂದನ ಬೆಳೆದಿದ್ದೇವೆ, ಗಂಧ ಬೆಳೆದಿದ್ದೇವೆ, ಎಲ್ಲಾ ಜಾತಿ ಗಿಡ ಧೂಪ ಪ್ರತಿ ಒಂದು ಗಿಡಗಳನ್ನು ಬೆಳೆದಿದ್ದೇವೆ ನಾವು. ಮೂಲತಃ ಹೇಳ್ಬೇಕಾದ್ರೆ ನನಗೆ ಈ ಕೃಷಿ ಬಗ್ಗೆ ಭಾರಿ ಇಂಟ್ರೆಸ್ಟ್ ಬರಬೇಕಾದ್ರೆ ಇಲ್ಲಿ ಕುಂದುರ್ಗೆಯಲ್ಲಿ NS ಹೆಗಡ್ರು ಅಂತಿದ್ರು, ಅವರು ತಂದೆ ಸುಬ್ರಾಯ ಹೆಗಡ್ರು, ಅವರು ಒಳ್ಳೆ ಬಂಗಾರದ ಮನುಷ್ಯ, ಪಿಕ್ಚರ್ನಲ್ಲಿ ಹೇಗಿದ್ರು ಹಾಗೆ ಇದ್ರು. ಆಗಿನ ಕಾಲದಲ್ಲಿ ನಾನು ಲಗ್ನ ಆಗಿ ಹೋದಾಗ ಅವ್ರ ಜೊತೆಲಿ ತಿರುಗು, ಅವ್ರಿಗೆ ಸಾಧಾರಣ ಆಗ 70 ವರ್ಷ ಆಗಿತ್ತನೋ, ನನಗಷ್ಟೇ 28-30 ವರ್ಷ. ಅವ್ರ ಜೊತೆಲಿ ತಿರುಗು ಕೃಷಿಯೊಳಗೆ ಅವರು ಮಾಡಿರೋ ಸಾಧನೆಗಳನ್ನೆಲ್ಲ ನನಗೆ ಹೇಳ್ತಿದ್ರು. ನಾನು ಅವ್ರದ್ದು 108 ಭರಣ ತೋಟ, ಭರಣ ಅಂತ ಹೇಳ್ತೇವೆ ನಮ್ಮಲ್ಲಿ, ಅಂದ್ರೆ 12x9 ಅಗಲದ್ದು ಉದ್ದ ಇರೋಂತ ಒಂದು ಪೀಸಿಗೆ ಒಂದು ಭರಣ ಅಂತ ಹೇಳ್ತೇವೆ. ಅದೇ ರೀತಿ 108 ಭರಣ ಅವ್ರು ತಾವು ಮಾಡಿದೇವೆ ಅಂತಂದ್ರು. ಸರಿ, ನನಗೂ ಒಂದು ಕಂಡಿತು, ನಾನು ಮಾಡಬಾರ್ದು ಯಾಕೆ ಅಂತ ನಿಧಾನವಾಗಿ ಮಾಡ್ತಾ ಹೋದೆ. ಈಗ ನಾನು ಅವ್ರಿಗಿಂತ ಜಾಸ್ತಿ ಭರಣವನ್ನು ಮಾಡಿದ್ದೇನೆ, ಅದೊಂದು ಹೆಮ್ಮದಿ. ನನಗೆ ಆವಾಗ ಕಾಣ್ತಿತ್ತು ಏನಂದ್ರೆ ಇಷ್ಟೆಲ್ಲ ತೋಟ ನನ್ನ ಹತ್ರ ಹಾಕ್ಲಿಕ್ಕೆ ಆಗ್ತದೆಯೋ ಇಲ್ಲೋ ಅಂತ. ನನಗೆ ಸೋಮೇಶ್ವರ ಶತಕದ ಬಗ್ಗೆ ಭಾರಿ ಒಂಥರ ಭಾರಿ ಇಂಟ್ರೆಸ್ಟ್. ಆ ಸೋಮೇಶ್ವರ ಹೇಳ್ತಾನೆ, ಉಡುವಾಜಂ ಕಳೆಗೊಂದು ದಿನ ಪೆರ್ಚದಿ ಹನಿ ನೆಗ್ರೋದ ಬೀಜಂ ಕೆಲಂ ಸಿಡಿದು ಪೆರಮರನಾಗದೆ ಎಳೆಗರಂ ಎತ್ತಾಗದೆ ಲೋಕದೊಳ್ ಮಿಡಿ ಪಣ್ಣಾಗದೆ ದೈವದೊಲ್ಮೆ ತಾನಿರಲ್ ಕಾಲಾನುಕಾಲಕ್ಕೆ ತಾಂ ಬಡವಂ ಬಲ್ಲಿಗನಾಗನೆ ಹರಹರ ಶ್ರೀಚನ್ನ ಸೋಮೇಶ್ವರ ಅಂತ ಅವನು ಹೇಳ್ದ. ನನಗೂ ಕಂಡ್ತು, ನನ್ನ ಹತ್ರ ಆವಾಗ ರೊಕ್ಕ ಇಲ್ಲ, ಎಲ್ಲಿ ಹೋದ್ರು ಆವಾಗ ಈ ಸೇವಾ ಸಹಕಾರಿ ಸಂಘಗಳು ಎಲ್ಲ ಭಾರಿ ಕಡಿಮೆ ಪ್ರಮಾಣದಲ್ಲಿ ಸಾಲ ಗಿಲ ಕೊಡ್ತಿದ್ರು. ಪ್ರೈವೇಟ್ ಸಂಸ್ಥೆಗಳಲ್ಲಿ ಕೆಲಸ, ಪ್ರೈವೇಟ್ ಮಾರ್ಕೆಟ್ ನಲ್ಲಿ ಅಡಕೆ ಹಾಕೋದು. ಅವರು ಅಡಕೆ ಇದ್ದಾಗ ನಮ್ಮ ಅಡಕೆ ಇಲ್ಲಾಗಿತ್ತು ನನ್ನ ಹತ್ರ. ನಮ್ಮ ತಮ್ಮನ ಪಾಲಿಗೆ ಬಂದಂತಹ 1-1.5 ಕ್ವಿಂಟಲ್ ಅಡಕೆಯಲ್ಲಿ ನಾನು ಈ ಜಮೀನನ್ನ ಅವರು ನನಗೆ ಸಪೋರ್ಟ್ ಆಗಿ ನಾನು ನನ್ನ ತಮ್ಮ ಒಟ್ಟಿದ್ದೇವೆ ಅವರು ಸಪೋರ್ಟಿಗೆ. ಆಗ ಪ್ರೈವೇಟ್ ಸಂಸ್ಥೆಗಳು ಏನ್ ಮಾಡ್ತಿದ್ವು ಅಂದ್ರೆ ಅಡಕೆ ತಗೊಂಡೋಗಿ ಹಾಕಿದಾಗ ಮಾತ್ರ ನಮ್ಗೆ ಭಾರಿ ರೆಸ್ಪೆಕ್ಟ್, ಬನ್ನಿ ಕುತ್ಕೊಳ್ಳಿ ಅಡಕೆ ಮಾರಾಟ ಮಾಡಿದಿರಿ ಅಂತ, ನಿಮ್ಗೆ ಎಷ್ಟು ಬೇಕೋ ಕೊಡ್ತೀನಿ, ಮಳೆಗಾಲ ಬಂದ ಕೂಡಲೇ ಮಾತ್ರ ನಿಮ್ ಕೈ ಮುಗಿತಾನೆ ಈಗ ರೊಕ್ಕಕ್ಕೆ ಬರಬೇಡಿ ಅಂತ ಅಂದ್ರು. ಹಾಗೆ ಕ್ರಮೇಣ ಒಂದು 5-6 ವರ್ಷ ದೂಡಿದೆ. ಕ್ರಮೇಣ ನಮ್ಮ ಈ ಹಾಸನಗಿ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು ಹತ್ರ ಹೋಗಿ ಕೇಳಿದಾಗ, ಇಲ್ಲ ಮಾರಾಯ ನೀ ನಮ್ಮಲ್ಲಿ ಬಾ ಅಂತಂದ್ರು. ಅವರ ಸ್ನೇಹಿತರೊಬ್ಬರನ್ನ ಕರ್ಕೊಂಡ್ರು, ಅವರ ಸ್ನೇಹಿತರು ಅನಂತ್ ನಾಗರಜೆಡ್ಡಿ ಅಂತ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ರು. ಅವಾಗ ಬಂದ್ರು, ಬಂದ ಹೀಗೆಲ್ಲ ನಮ್ ರೌಂಡ್ ಎಲ್ಲ ತಿರುಗಿದ್ರು. ತಿರುಗಿದ ಕೂಡಲೇ ಏನ್ ಹೇಳಿದ್ರಪ್ಪ ಅಂತಂದ್ರೆ, ಅರಣ್ಯಡ್ರೆ ಈಗ ಅವರು ಚೇರ್ಮನ್ ಆಗಿದ್ರು ಆಗಿನ ಕಾಲದಲ್ಲಿ ಹಾಸನಗಿ ಸೊಸೈಟಿಯ, ಈಗ ಮೋಹನ್ ಭಟ್ರಿಗೆ ಎಷ್ಟು ಸ್ಯಾಂಕ್ಷನ್ ಮಾಡ್ತೀರಿ, ನೋ ಲಿಮಿಟ್ ಅಂತಂದ್ಬಿಟ್ರು ಅವರು ಆ ಕೃಷಿ ನೋಡಿ. ಅದಕ್ಕೆ ಮೂಲತಃ ಇಷ್ಟೆಲ್ಲ ಕೃಷಿ ಕಾರಣ ನಮ್ಮ ಹಾಸನಗಿ ಸೇವಾ ಸಹಕಾರಿ ಸಂಘ ಅಂತನೂ ಈ ಟೈಮ್ನಲ್ಲಿ ನನಗೆ ಹೇಳಲಿಕ್ಕೆ ಖುಷಿ ಆಗ್ತದೆ. ಅದೇ ಪ್ರೈವೇಟ್ ಸಂಸ್ಥೆಯಲ್ಲಿ ಇದ್ದಾಗ ನನ್ನ ಹತ್ರ ಇಷ್ಟು ಮುಂದೆ ಬರ್ಲಿಕ್ಕೆ ಆಗಲಿಲ್ಲ. ಈಗ ನಿಧಾನ ಸಾಲ ಇರಬಹುದು, ಕೃಷಿಯಲ್ಲಿ ಒಂದು ಹೇಳ್ಬಹುದು, ಇವತ್ತು ನನಗೆ 70 ವರ್ಷ, ಇವತ್ತು ಆರೋಗ್ಯವಾಗಿ ಇರಲಿ ಕಾರಣ ಒಂದೇ ಒಂದು ಕೃಷಿ. ಇವತ್ತು ನನ್ನ ಕ್ಲಾಸ್ಮೇಟ್ ಒಂದಿಕ್ಕಲ್ಲಿ ನೋಡಿದ್ರೆ ಕುತ್ತಲಿಂದ ಎತ್ಕೊಳ್ಳಿಕ್ ಆಗುದಿಲ್ಲ. ಇವತ್ತು ನಾನು ನಮ್ದು ಈ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತ ಎಲ್ಲವನ್ನು ದಿವಸಕ್ಕೆ 4 ಸರಿ ತಿರುಗುತ್ತೇನೆ, ಮತ್ತು ಹೆವಿ ವರ್ಕು ಮಾಡ್ತೇನೆ ಅಂತ ಸಮಾಜ ಹೇಳ್ತದೆ. ನನ್ನ ಲೆಕ್ಕದಲ್ಲಿ ಅದು ವರ್ಕೇ ಅಲ್ಲ ಅಂತ ಹೇಳ್ತೇನೆ ನಾನು. ಗೊತ್ತಲ್ಲ, ಆರೋಗ್ಯ ದೃಷ್ಟಿಯಲ್ಲಿ ಕೃಷಿ ಬಿಟ್ಟರೆ ಇನ್ಯಾವುದೂ ಇಲ್ಲ ಅಂತ ನನ್ನ ಅನಿಸಿಕೆ ಒಂದೇದು. ಮತ್ತೆ ಹೀಗೆ ಈ ಹಾಸಣಿ ಸೇವಾ ಸಹಕಾರಿ ಸಂಘ ನನಗೆ ಇಷ್ಟೆಲ್ಲ ಉನ್ನತ ಮಟ್ಟಕ್ಕೆ ಬೆಳೀಲಿಕ್ಕೆ ಹೌದು. ಮತ್ತೆ ನಮ್ಮ ಮಕ್ಕ ಮಗನೂ ಅವನು ನೌಕರಿಗೆ ಹೋದ್ರೆ ನನಗತ್ರ ಆಗುವುದಿಲ್ಲ ಇತ್ತು. ಈಗ ಉದಾಹರಣೆಗೆ ಮಾಡಾಗಲ ಆಸಾಮಿಂದ ಅವನು ಯೂಟ್ಯೂಬ್ನಲ್ಲಿ ನೋಡಿ ಆಸಾಮಿಂದ ಆ ಮಾಡಾಗಲ ಗೆಡ್ಡೆಯನ್ನು ತಂದು ಈಗ ಒಳ್ಳೆ ಅದು ಇವತ್ತು ನೋಡಿದ್ರೆ ನಮ್ಮ ಈ ಅಡಕೆ ತೋಟ ಎಷ್ಟೊತ್ತಿಗೂ ಕೈ ಕೊಡಬಹುದು ಅಂತ ಕಾಣುತ್ತೆ. ಬಯಲ್ಸಿ ಮೇಲೆಲ್ಲ ಒಬ್ಬೊಬ್ರು 100-200 ಎಕರೆ ಬೆಳೀತಾರೆ. ನಾವು ಇಲ್ಲೆಲ್ಲೋ 1-8 ಎಕರೆ ಬೆಳ್ಕೊಂಡು ಭಾರಿ ದೊಡ್ಡ ತೋಟ ಮಾಡಿದವರು ಅಂತ ಕೊಚ್ಕೊಳ್ತೇವೆ. ಆ ಲೆಕ್ಕದಲ್ಲಿ ನೋಡಿದ್ರೆ ನಮ್ಗೆ ಈ ಹೊರಗಿನ ಒಂದೊಂದು ಈ ಮಾಡಾಗಲು ಅದು ದಿನ ಬೆಳಗಾದ್ರೂ ಬರುವಂತ ಉತ್ಪನ್ನ. ಅದಕ್ಕೆ ಮೂಲ ಕಾರಣ ನಮ್ಮ ಮಗ. ನಾನು ಯೂಟ್ಯೂಬ್ ನೋಡ್ಲಿಕ್ಕೆ ಹೋಗುದಿಲ್ಲ, ಅವರೆಲ್ಲ ಈಗ ಸ್ವಲ್ಪ ಕಲ್ತಿರೋದಕ್ಕೆಲ್ಲ ನೋಡಿದಾಗ ಆಸಾಮ್ ವೆರೈಟಿಯ ಮಾಡಾಗಲಕಾಯನ್ನು ತಂದು ಬೆಳೆದು ಇಡೀ ರಾಜ್ಯದಲ್ಲೇ ಇದನ್ನು ಫಸ್ಟ್ ತಂದು ಮಾಡಿ ಒಳ್ಳೆ ಅದರಲ್ಲಿ ಸಾಧಾರಣ ಒಂದು 15-20 ಲಕ್ಷಗಳಷ್ಟು ಗಳಿಕೆಯನ್ನು ಮಾಡಿದ್ದಾರೆ. ಈಗ ದಿನನಿತ್ಯ ಅದರ ವ್ಯವಹಾರ. ಮತ್ತೆ ಕಬ್ಬನ್ನು ನಾನು ಚೆನ್ನಾಗಿ ಬೆಳೆದಿದ್ದೇನೆ. ಬೆಲ್ಲ ಮಾಡ್ತೇವೆ, ಬೆಲ್ಲ ಮಾಡಿ ಮಾರಾಟ ಮಾಡ್ತೇವೆ. ಮತ್ತೆ ಸ್ಥಳೀಯರಿಗೆ ಈ ಕೃಷಿ ಇಲಾಖೆಯಿಂದ ಬಂದ ಸಹಾಯಧನದಿಂದ ಒಂದು ನನಗೆ ದೊಡ್ಡ ಗಾಣ ಕೊಟ್ಟರು. ಅದರಿಂದ ಈಗ ಲೇಬರ್ ಸಮಸ್ಯೆ ಆಗಿರೋದ್ರಿಂದ ಆಗಿನ ಕಾಲದಲ್ಲಿ ಈ ಬೆಲ್ಲವನ್ನು ತಯಾರು ಮಾಡಲಿಕ್ಕೆ ದಿನಕ್ಕೆ 6 ಡಬ್ಬಿ ಮಾಡೋದು ಕಷ್ಟ ಆಗ್ತಿತ್ತು. ರಾತ್ರಿ ಬೆಳಗ್ಗೆ 2 ಗಂಟೆ ರಾತ್ರಿಗೆ ಎದ್ದು ಹಾಲು ಮಾಡಿ ಬೆಲ್ಲ ಮಾಡಿ ಎಲ್ಲ ಮಾಡೋದು ಭಾರಿ ಕಷ್ಟ. ಆ ಸಂದರ್ಭದಲ್ಲಿ ಕೃಷಿ ಇಲಾಖೆಯವರು ಅಂದ್ರು ತಾವು ದೊಡ್ಡ ಕಣೆ ಕೊಡ್ತೇವೆ ಅಂತಂದ್ರು. ಸರಿ, ಓಕೆ. ಅದರಿಂದ ನಾವು ಈ ಸಿಪ್ಪೆಯಿಂದ ಬೆಂಕಿ ಹಾಕಿ ಬೆಲ್ಲವನ್ನು ತೆಗೆಯುವ ಪದ್ಧತಿ. ಆಗಿನ ಕಾಲದಲ್ಲಿ 1 ಹೆಸರು ಅಂದ್ರೆ 18 ಡಬ್ಬ ಹಾಲಿಗೆ 3 ಡಬ್ಬ ಬೆಲ್ಲ ಬರುವಂತದ್ದು. ದಿನಕ್ಕೆ 2 ತೆಗಿಬೇಕಾದ್ರೆ ಭಾರಿ ಶ್ರಮ ಪಡಬೇಕಾಗಿತ್ತು. ಈಗ ಅದನ್ನು ಬಿಟ್ಟು ನಾವು ಬೇರೆ ಮೆಥಡ್ನಲ್ಲಿ ಮಾಡಿದ್ದೇವೆ. ದಿನಕ್ಕೆ ನಾವು 60 ಡಬ್ಬಿಯನ್ನ 8 ಗಂಟೆಯಿಂದ 6 ಗಂಟೆ ಒಳಗೆ ಮಾಡಿ ತೋರಿಸ್ತೇವೆ. ರಾತ್ರಿ ನಿದ್ರೆಗಿಡೋ ಕೆಲಸ ಇಲ್ಲ, ಉರುವಲಕ್ಕೆ ಕಟ್ಟಿಗೆ ಎಲ್ಲೂ ತರೋ ಕೆಲಸ ಇಲ್ಲ, ಅದರದ್ದೇ ರಾ ಮಟೀರಿಯಲ್ ಹಾಕಿ ಇದನ್ನ ಮಾಡ್ತೇವೆ. ಗೊತ್ತಾಗಲಿಲ್ಲ, ಹೀಗೆ ಕೃಷಿಯಲ್ಲಿ ಇದನ್ನ ಮಾಡ್ತೇವೆ. ಈ ವರ್ಷ ನಮ್ಮ ಮಗ ಮತ್ತೆ ಹೊಸದಾಗಿ ದಾಲ್ಚಿನಿ ಬೆಳೆಗಳನ್ನು ಮಾಡಿದ್ದಾನೆ. ಹೀಗೆ ಹೊಸ ಹೊಸ ಕೃಷಿ, ಡ್ರ್ಯಾಗನ್ ಫುಡ್, ತೊಂಡೆ, ಹೊಸ ಜಾತಿ ತೊಂಡೆ ಗಿಡವನ್ನು ತಂದು ಮಾಡ್ತಾ ಇದ್ದೇವೆ. ಹೀಗೆ ಆತರ ಒಂಥರ ಇಂಟ್ರೆಸ್ಟು. ಇನ್ನು ಅರಣ್ಯ ಬೆಳೆಸೋದ್ರ ಬಗ್ಗೆ ಇಂಟ್ರೆಸ್ಟ್ ನನಗೆ. ನಾನು ಒಂದು ಕಾಲದಲ್ಲಿ ಈರಪ್ಪನ್ ಉದಾಹರಣೆಗೆ, ನನಗೆ ಹೆಂಡತಿ ಮಕ್ಕಳು ಜೀವನ ಸಾಗಿಸೋದು ಭಾರಿ ಕಷ್ಟ ಆಗ್ತಿತ್ತು. ಯಾವಾಗ 79-80ನೇ ಇಸವಿಯಲ್ಲಿ ಯಾರಾದರೂ ಒಂದು ಒಣ ಎಳೆ ಕಡ್ಕೊಂಬಂದು ಕೊಟ್ಬಿಟ್ರೆ ಮರಕ್ಕೆ ಹಾಕ್ಲಿಕ್ಕೆ 200 ರೂಪಾಯಿ ಕೊಡ್ತಾನಪ್ಪ ತಗೊಂಬ ಅಂತ ಹೇಳ್ತಿದ್ರು. ಸರಿ, ನಾನು ಒಂದಷ್ಟು ಜನ ಲೇಬರ್ ಒಟ್ಟು ಮಾಡಿ ತಗೊಂಡೋಗಿ ಅವ್ರ ಮನೆಗೆ ಹಾಕ್ಕೊಡೋದು. ಅವ್ರಿಗೆ 200 ರೂಪಾಯಿ ಕೊಟ್ಟರೆ ಆಗಿನ ಕಾಲದ 200 ಅಂದ್ರೆ ಇವತ್ತಿನ ಸಾಧಾರಣ 20,000 ರೂಪಾಯಿ ವ್ಯಾಲ್ಯೂ ಆಗಿರ್ಬೋದು. ಅದನ್ನು ತಂದು ಅವ್ರಿಗೆ ಕೊಡೋದು, ಹಗಲ ನಮ್ಮ ಕೆಲಸ ಮಾಡೋದು, ಸಾಯಂಕಾಲ ಆದ್ಮೇಲೆ ಎಲ್ಲರೂ ಒಣದು ಹಸಿದು ಅಂದ್ರೆ ಒಣದು ಕಡಿಬೇಕಾದ್ರೆ ಹಸಿದು ಮುರಿತವೆ. ಹೀಗೆ ಜೀವನ ಸಾಗಿಸ್ತಾ ಬಂದೆ. ಸುಮಾರಷ್ಟು ತೋಟ ಆಗದೆ ಆಮೇಲೆ ಕೃಷಿ ರೇಷ್ಮೆ ಮಾಡಿದೆ. ರೇಷ್ಮೆಯಲ್ಲಿ VN ಕೊಣ್ಣೂರ್ ಅಂತ ಒಬ್ರು ಇದ್ರು, ಇವತ್ತು ಅವರು ಫೀಲ್ಡ್ ಆಫೀಸರು. ಅವರು ಒಂದು ದೊಡ್ಡ ಮಾರ್ಗದರ್ಶಕರು ನನಗೆ. ನನಗೆ ರೇಷ್ಮೆ ಬೆಳಿಬೇಕಾದ್ರೆ ಹೇಳ್ತಿದ್ರು ಅವರು. ನಾನು ಹತ್ತಿದ್ದೆ, ಕೊಣ್ಣೂರವರೇ ನಾವು ರೇಷ್ಮೆ ಮಾಡ್ತಾ ಇದ್ರೆ ಮಾರ, ಅದು 5 ಬೆಳೆ ಬರ್ತಿತ್ತು ಕಲ್ಪವೃಕ್ಷದಂಗೆ. ಇವತ್ತು ರೇಷ್ಮೆ ಅಂದ್ರೆ ಅದು 5 ಬೆಳೆ ಬರುವುದು. ನಮ್ಮಲ್ಲಿ ತೆಂಗು ಬಿಟ್ರೆ ರೇಷ್ಮೆ ಅಂತ ಒಂದೇ ಅಂತ ನಾನು ಹೇಳಬಲ್ಲೆ. ಮತ್ತೆ ಎಲ್ಲ ಅಷ್ಟೇ. ಇನ್ನು ಈ ಮಾಡಾಗಲಕಾಯಿ ಹೂವು 2 ಬೆಳೆ ಕಷ್ಟಪಡ್ತೀವಿ ಅಥವಾ 3 ಬೆಳೆ ತೆಗಿಬಹುದು. ಇದು ಅದಕ್ಕೆ ಒಂದು ಕಾಂಬಿನೇಷನ್ ಇರುವಂತಹ ಒಂದು ಬೆಳೆ ಅಂತ ನಾ ಹೇಳಬಲ್ಲೆ. ಬಾಕಿ ಎಲ್ಲ ಬೆಳೆ ವರ್ಷಕ್ಕೆ ಒಂದೇ ಬೆಳೆ, ಅದು ಮುಗಿದ ಮೇಲೆ ನಮ್ ಕೆಲಸ ಮುಗೀತು. ಹೌದು, ಅದರಲ್ಲೇ ನಾವು ಜೀವನ ಮಾಡಬೇಕು. ಕಾರಣ ಏನು ಅಂತಂದ್ರೆ, ಇವತ್ತು ಹುಳ ಹಣ್ಣಿ ಬಂದಿದ್ದಾವೆ ಅಥವಾ ಇವತ್ತು ಜ್ವರ ಪಾಸ್ ಆಗ್ತಾ ಇದ್ದಾವೆ, ಸಪ್ ಕೊಯ್ಲಿಗೆ ಲೇಬರ್ಸ್ ಇಲ್ಲ. ಹಿಂಗೆ ಈ ನಿಮ್ಗೆ ಖಾಲಿ ಇರೋ ಟೈಮ್ ಇರುವುದಿಲ್ಲ. ಅದಕ್ಕೆ ನೀವು ಇದನ್ನ ಬಿಡಬೇಡಿ. ಕೃಷಿ ಯಾವಾಗ ನೀವು ಮನೆಯಲ್ಲೇ ಇದ್ದಾಗ ಮತ್ತೊಂದು ಕೃಷಿನೂ ಆಗ್ತದೆ ಹೇಳ್ಕೊಂಡು ಅವರೊಬ್ರು ಒಳ್ಳೆ ಮಾರ್ಗದರ್ಶಕರು. ಎಲ್ಲಾ ಕೃಷಿಯನ್ನು ಮಾಡಿದಾಗ ನಿಮಗೆ ತಿರುಗಾಟದ ಕೆಲಸ ಕಡಿಮೆ ಆಗ್ತದೆ. ಉದಾಹರಣೆಗೆ ಅವರು ಹೇಳೋರು, ಇವತ್ತು ನೀವು ಅಡಿಕೆನೂ ಬೆಳೀರಿ, ಭತ್ತ ಬೆಳೀರಿ, ರೇಷ್ಮೆ ಮಾಡಿ, ಕಬ್ಬು ಮಾಡಿ, ನಿಮಗೆ ಬಾಕಿ ಜಂಜಾಟಗಳು ಕಡಿಮೆ. ಈಗ ಒಂದೇ ಬೆಳೆ ಮಾಡಿದ್ರೆ ಇವತ್ತು ಒಂದು ಫಂಕ್ಷನ್ ಉಂಟು ಅಲ್ಲಿ ಹೋಗುವ ಅನುಕೂಲ ಹೋಗ್ಬೇಕಾಗ್ತದೆ. ಈ ಹಲವಾರು ಬೆಳೆ ಇದ್ದಾಗ ಯಾವ್ದಾದ್ರು ಒಂದು ಬೆಳೆ ಬಗ್ಗೆ ನಾವು ಲಕ್ಷ್ಯ ಮಾಡ್ತಾ ಇರ್ತೇವೆ. ಮತ್ತೆ ನಿಮಗೆ ಆಳ್ಲೆಕ್ಕ ಉಳಿತದೆ. ನೀವೇ ಉದಾಹರಣೆಗೆ ಯಲ್ಲಾಪುರಕ್ಕೆ ಹೋದ್ರೆ ಆಗಿನ ಕಾಲದಲ್ಲಿ 50-100 ರೂಪಾಯಿ ಖರ್ಚಾಗ್ತಿತ್ತು. ಇಲ್ಲಿ ಆಗ ಸಂಬಳ ಕೊಡೋದು 300 ರೂಪಾಯಿ ಆಗ್ತಿತ್ತು ಒಂದು ಗಂಡಾಳಿಗೆ, ಅಥವಾ 250 ಇತ್ತ ಏನಷ್ಟೇ. ನಿಮ್ದು ಖರ್ಚು ಒಂದು 100 ರೂಪಾಯಿ ಪ್ಲಸ್ ಮನೆಯಲ್ಲಿ ಹೋದ್ದು ಒಂದು 100-200 ರೂಪಾಯಿ, ನಿಮ್ಗೆ 100 ರೂಪಾಯಿ ಲಾಸ್ ಆಕ್ಚುಲ್ ಹೇಳಿ ಭಾರಿ ಇದನ್ನ ಹೇಳೋರು. ಆ ರೇಷ್ಮೆಯಿಂದನು ನನಗೆ ಮತ್ತೂ ಭಾರಿ ಅನುಕೂಲ ಆಯ್ತು. ಆಗ 250 ರೂಪಾಯಿ ಇತ್ತು ರೇಷ್ಮೆಗೆ. ನಾವು ಇಲ್ಲಿಂದ ರಾಮನಗರ ತನಕ ತಗೊಂಡೋಗ್ತಿದ್ರು ಅದನ್ನ ಸಿಬಿ. ಮತ್ತೆ ಬಯೋಟಿನೆಲ್ಲ ಇಲ್ಲೇ ಮಾರ್ಕೆಟ್ ಇತ್ತು ಸಿರ್ಸಲ್ಲಿ. ಈಗ ಆ ಮಾರ್ಕೆಟ್ ಏನು ಕಾಣ್ತಾ ಇಲ್ಲ. ನಾನು ನೋಡಿದೆ ರೇಷ್ಮೆನ ಒಂದು ಎಲ್ಲ ಕೃಷಿ ಮಾಡಿ ನೋಡಿದ್ದೇನೆ ನಾನು. ಗೊತ್ತಾಗಲ್ಲ ಕೃಷಿಯಲ್ಲಿ ಒಂದು ಹೆಚ್ಚಿನದಾಗಿ ಹೇಳ್ಬೋದು ಅಂದ್ರೆ ಮಾನಸಿಕ ನೆಮ್ಮದಿ ಜಾಸ್ತಿ. ಯಾಕಂದ್ರೆ ಲೋನಿನ ಬಗ್ಗೆ ಹೋದಾಗ ಬಡ್ಡಿ ತುಂಬೋದ್ರ ಬಗ್ಗೆ ನೆನಪಾಗ್ತದೆ, ಬಿಟ್ರೆ ಇಲ್ಲಿ ಬಂದಾಗ ಅದು ಯಾವ್ದು ನೆನಪಾಗುದಿಲ್ಲ. ಆತ್ಮ ಖುಷಿ ಇರ್ತದೆ, ಆರೋಗ್ಯ ಚೆನ್ನಾಗಿರ್ತದೆ. ಎಲ್ಲರೂ ಕೃಷಿ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರ್ತದೆ ಹೇಳೋದೊಂದು ನನ್ನ ಭಾವನೆ. ಆಯ್ತು, ಅಷ್ಟಾದ್ಮೇಲೆ ಆ ಗಿಡ ಕಡಿತಾ ಇರ್ತಿದ್ನಲ್ಲ. ಒಂದ್ಸರಿ ಶಿವಾನಂದ್ ಕಳವೆ ಅವರು, ನಾನು ಒಂದ್ ದಿವಸಗೆ ಕೂತ್ಕೊಂಡಿದ್ದೆ, ನಮ್ ಬೋರ್ ಹೊಡೆದಿದ್ರು. ಬೋರ್ ಹೊಡೆದಾಗ ಅವ್ರು ಬಂದು ಹೇಳಿದ್ರು, ಏನೋ ಮರ ಬೋರ್ ಹೊಡೆದ್ಬಿಟ್ಟಿಯಲ್ಲ, ಇದ್ದ ನೀರೆಲ್ಲ ಒಣಸ್ತೇನೆ ಅದಕ್ಕೆ, ಹಾಗಾದ್ರೆ ಏನು ಇದುಂಟು, ಅದಕ್ಕೊಂದು ಕೃಷಿ ಹೊಂಡ ಮಾಡಿ ದೊಡ್ಡದು. ಅದೇ ರೀತಿ ಅವರು ಈ ನೀರಿನ ಬಗ್ಗೆನೂ ಹೌದು, ಅರಣ್ಯದ ಬಗ್ಗೆನೂ ಹೌದು ಭಾರಿ ಪ್ರೀತಿ. ಇವತ್ತು ದೇಶ ಮಟ್ಟದಲ್ಲೇ ಅವ್ರ ಹೆಸರು ಉಂಟು. ಕಡೆ ನಾನ್ ಮರ ಒಂದು ಕಾಲದಲ್ಲಿ ಅರಣ್ಯ ಎಲ್ಲ ಕಡ್ದು ಹಾಳು ಮಾಡದವ. ಹಾಗಾದ್ರೆ ಒಂದು ಅವರು ಏನಂದ್ರು ಅಂದ್ರೆ, ನೀವು ಎಲ್ಲದಕ್ಕೂ ಮಾಡಿರೋ ಪಾಪ ಅನಿವಾರ್ಯದಿಂದ ಮಾಡ್ತೇವೆ ನಾವು. ಹೌದ, ಆ ಪಾಪಕ್ಕೆ ಒಂದು ವಿಮೋಚನೆ ಉಂಟು, ಈ ಕಡ್ದ ಹೋಗದೆ. ಹೌದಾ, ಅದ್ರ ಬಿಟ್ಟು ನೀವು ಈಗ ಗಿಡ ನೆಟ್ಟು ಬದುಕಿಸ್ಬಹುದಲ್ಲ ಅಂತಂದ್ರು. ಈಗ ನಾನು ಕನಿಷ್ಠ ಏನಿಲ್ಲ ಅಂದ್ರೆ, ನಾನು ಆತ್ಮ ಹೇಳ್ತದೆ, ನಾನು ಒಂದು 10,000 ಗಿಡಗಳನ್ನು ನೆಟ್ಟು ಬದುಕಿಸಿದ್ದೇನೆ ಅಲ್ವ. ಇವತ್ತು ನೀವು ಎಲ್ಲ ಕಡೆ ತಿರುಗಿದ್ರು ಲೆಕ್ಕ ಮಾಡಿದ್ರು 10,000 ಮೇಲೆ ಇರಬಹುದು, ಕಡಿಮೆ ಏನಿಲ್ಲ. ಎಲ್ಲೆಲ್ಲಿ ನಾಟಿ ಮಾಡಿದ್ರಿ? ನಾವು ಇಲ್ಲಿ ನಮ್ಮ ಮನೆ ಸುತ್ತ ಹಿಂದೆ ಎಲ್ಲ ಜಾತಿ ಹಣ್ಣು ಹಂಪಲುಗಳನ್ನು ಬೆಳೆಸಿದ್ದೇವೆ. ಜಂಗಲಲ್ಲಿ ಬೆಳೆಯೋದೇ ಅದನ್ನು, ಅಲ್ಲಿ ಗಿಡ ಚೆನ್ನಾಗಿ ಬೆಳೆಸಿದ್ದೇವೆ. ಎಲ್ಲ ಜಾತಿ ಗಿಡಗಳು, ಅದು ಇದು ಹೇಳಲ್ಲ, ಎಲ್ಲ ಜಾತಿ ಗಿಡಗಳನ್ನು ಬೆಳೆಸಿದ್ದೇವೆ. ಅದೊಂದು ನನಗೀಗ ಆ ಕಡ್ದು ಆವಾಗ ಮಾಡಿದ ಪಾಪ ತಾಗುದಿಲ್ಲ ನನ್ಗೆ ಹೇಳೋ ವಿಶ್ವಾಸ ನನಗೆ ಬಂದದೆ. ಹೀಗೆ ಅದ್ರ ಬಗ್ಗೆ ಕೃಷಿಯಲ್ಲಿ ಇಷ್ಟು ಹೇಳಬಲ್ಲ ನಾನು. ಅಂದ್ರೆ ಇಷ್ಟೆಲ್ಲ ಸಾಧನೆ ಮಾಡ್ಬೇಕಾದಾಗ ಅವು ಆಕಸ್ಮಿಕ ತಾವೇ ಹಾಕೊಂತ ಹೋಗಲ್ಲ, ನಿಮ್ಮ ಪ್ರಯತ್ನನೂ ಬೇಕಾಗತ್ತೆ. ಆ ಪ್ರಯತ್ನನೂ ಮಾಡಿದರೆ ಮತ್ತೆ ಒಳ್ಳೆ ಗೆಳೆಯರು ಸಿಕ್ಕಿದ್ದಾರೆ, ಒಳ್ಳೆ ಸಂಸ್ಥೆ ನಿಮಗೆ ಸಹಾಯ ಮಾಡಿದೆ ಈ ನಿಟ್ಟಿನೊಳಗೆ. ಮತ್ತೆ ಇಲ್ಲಿ ಮಣ್ಣು, ಇಲ್ಲಿ ನೀರು, ಇಲ್ಲಿ ಸಿಗ್ತಕ್ಕಂತ ನೈಸರ್ಗಿಕ ಸಂಪನ್ಮೂಲ ಅದನ್ನ ಸಮರ್ಪಕವಾಗಿ ಹೀಗೆ ಬಳಸ್ಕೋಬೇಕು. ಇಲ್ಲಿ ಇದು ಸಾಧ್ಯತೆ ಇದೆ. ಈಗ ದೊಡ್ಡ ಮಳೆ ಬಂತು, ನೀರು ನಿಲ್ಲು ಹಾಗೆ ಮಾಡೋದು, ಮತ್ತೆ ಒಡ್ಡು ಮಣ್ಣು ಕೊಚ್ಚಣೆ ಹೋಗು ಆಗಲ್ದಂಗೆ ಮಾಡೋದು, ಎತ್ತರ ಪ್ರದೇಶದೊಳಗೆ ಯಾವ ಗಿಡ ಹಾಕ್ಬೇಕು, ತಗ್ಗು ಪ್ರದೇಶದೊಳಗೆ ಯಾವ ಗಿಡ ಹಾಕ್ಬೇಕು, ಇವೆಲ್ಲವನ್ನು ಕೂಡ ಪ್ಲಾನ್ ಮಾಡಿದ್ದು ಹಂಗೆ ಒಂದು ಅನುಭವದಲ್ಲಿನೂ ಹೇಗೆ ಅನುಭವ ಅಂತಾನು ಹೇಳ್ಬಹುದು. ಕೆಲವೊಂದು ಈಗೀಗ ಸ್ವಲ್ಪ ದಿವಸ, ಈ ಒಂದು 10-15 ವರ್ಷದ ಈ ಕಡೆಗೆ ಮಗ ಸ್ವಲ್ಪ ನೋಡಿ 18 ಕಡೆ ತಿರುಗಿ ನಾನು ಹೋಗಿ ನೋಡ್ತಿದ್ದೆ. ಕಡೆಗೆ ಕೆಲವೊಂದು ಅನುಭವದ ಮೇಲೂ ಅಂತ ಹೇಳ್ಬಹುದು. ಉದಾಹರಣೆಗೆ ನಮ್ದೊಂದು ಬೋರ್ ತೆಗೆದಾಯ್ತು ಅಲ್ಲಿ, ಈಗ ಒಂದು ಇಂಗು ಹೊಂಡ ತೆಗೆದೇವೆ. ಅದರಿಂದ ಇವತ್ತು ಮಳೆಗಾಲ ಜೂನ್ ಮಿಡ್ತು ಅಂದ್ರೆ ಓವರ್ ಫ್ಲೋ ಆಗ್ತಾನೆ ಇರ್ತದೆ ನೀರು. ಹೀಗೆ ಕೆಲವೊಂದು ಅನುಭವದ ಮೇಲೆ ಅಂತಾನು ಹೇಳ್ಬಹುದು. ಆದ್ರೆ ಒಂದು ಹೇಳಬಲ್ಲೆ, ಈ ಕೃಷಿ ಒಳಗೆ ಸರ್ವಜ್ಞ ಹೇಳದಾಗೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯವೇ ಮೇಲು ಅಂತ ಹೇಳಿದಾರೆ ಅವರು. ಹೌದಾ, ಆದ್ರೆ ಇದರಲ್ಲಿ ಯಾವನು ಮುಗಿಸದೆ ಅಂತ ಹೇಳೋ ಬರೀ ಸುಳ್ಳೆ. ಇದಕ್ಕೆ ಎಂಡೆ ಇಲ್ಲದೆ ಹೋದ ಒಂದು ಇದು ಅಂದ್ರೆ ಕೋರ್ಸ್ ಅಂದ್ರೆ ಕೃಷಿ ಅಂತ ಹೇಳಲಿಕ್ಕೆ ಸರ್ವಜ್ಞನೂ ಸಾಕ್ಷಿ. ಎಲ್ಲರೂ ನೋಡಿ ಒಬ್ಬೊಬ್ರು ಒಂದೊಂದು ಟೈಪ್ ನಲ್ಲಿ ಮಾಡ್ತಾರೆ. ಈಗ ಹಾಲು ಕರೆಯುವುದು ನಾನು ಲೇಟು, ನನ್ನ ಮಗ ಪಟ ಪಟ ಪಟ ಹಾಲು ನೀಡ್ತಾನೆ ಅಂದ್ರೆ ಅದು ಅವರವ್ರ ಅನುಭವದ ಮೇಲೆ ಆಗುವುದೇ ಬಿಟ್ರೆ, ಒಬ್ಬವನ ಹಾಳಿ ಕಡಿತಾನೆ ಅವನ ಸ್ಟೈಲೇ ಬೇರೆ ಇರ್ತದೆ, ಅವನ್ ಫಾಸ್ಟ್ ಕಡಿತಾನೆ, ಮತ್ತೊಬ್ಬ ಪದ್ಧತಿ ಸೀರಲ್ಲ, ಅವನ ಅನುಭವ ಜಾಸ್ತಿ ಇರಬೇಕು ಕೃಷಿಯಲ್ಲಿ. ಕೆಲವೊಂ ಬಲ್ಲವರಿಂದ ಕಲಿತು, ಕೆಲವೊಂ ಮಾಳಪವರಿಂದ ಕಂಡು, ಕೆಲವೊಂ ಸುಜ್ಞಾನದಿಂ ನೋಡುತ್ತಮ್ಮ. ಇದು ಮೂರೂ ಬೇಕಾಗಿದ್ದು ಕೃಷಿಗೆ ಬಿಟ್ರಿ ಇನ್ಯಾವುದಕ್ಕೂ ಅಲ್ಲನಂತ. ಕೆಲವೊಂದು ಸಜ್ಜನ ಸಂಘದಿಂದ, ಉದಾಹರಣೆಗೆ ನಾವು ಎಲ್ಲ ಬೇರೆಯವ್ರ ಸಂಘ ನೋಡಿ ಕಲಿಬಹುದು. ಮಾಡಪವರಿಂದ ಕಂಡು, ಬೇರೆಯವ್ರು ಮಾಡಿದ್ ನೋಡು ಕಲಿಬಹುದು. ನಿಮ್ಮ ಮನೆಯವರ ಸಹಕಾರ ಹೇಗಿತ್ತು? ಅವರು ಈಗ ಆಗಿನ ಕಾಲದಲ್ಲಿ 8-10 ಬೆಳೆಯ ಕಟ್ಟಬೇಕಾಗಿತ್ತು ನಾವು ಇರೋ ಗೆದ್ದೆಗೆ. ಅಷ್ಟು ಜನರಿಗೆ ದೋಸೆ ಬೀಸಿ ಬೆಳಗ್ಗೆ ಒಂದು ತಿಂಡಿ ಕೊಡಬೇಕು. ಆಮೇಲೆ 10:00 ಹಸುವಾಗಿರ್ತಿತ್ತು ಆಗ ಗಳಿಯ, ನಮ್ಮಲ್ಲೆಲ್ಲ ಎತ್ತಿನ ಗಳಿಯ. ಎತ್ತಿನ ಗಳಿಯ ಅಂದ್ರೆ ಅವ್ರಿಗೆ 10:00 ಮತ್ತೆ ಹೊಟ್ಟೆ ತುಂಬಾ ಆಹಾರ ಮಾಡೋದು. ಅದು ಅಷ್ಟು 10 ಜನ 11 ಜನಕ್ಕೆಲ್ಲ ಅಡುಗೆ ಮಾಡಿ ಹಾಕೋದು. ಎಲ್ಲ ಇತ್ತು. ಆಗ ಅವರು ಹೆಲ್ಪ್ ಜಾಸ್ತಿ ಇತ್ತು. ನಾನು ಆಗಲೇ ಆಗ ಬಿ ಪಿ ಇತ್ತು, ಆಗ ಸ್ವಲ್ಪ ರ್ಯಾಶ್ ಮೈಂಡ್ನವನೇ ಆಗಿದ್ದೆ. ಈಗ ಅದು ಪಕ್ಕ ಗೊತ್ತಾಗ್ತದೆ ನಾನು ಒಂದು ಸ್ವಲ್ಪ ಬಿ ಪಿ ಅದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ನಾನು ಹೇಳೋದ್ರೊಳಗೆ ತಂದ್ಕೊಡ್ಬೇಕಾಗಿತ್ತು, ತಂದ್ಕೊಡ್ತಿದ್ಲು. ಏನಂದ್ರೆ ಹೆಚ್ಚಿನ ಕೃಷಿ ಅಂದ್ರೆ ಇದ್ರೊಳಗೆ ಈಗ ಅವರದ್ದೇ ಕಾಣ್ತದೆ. ಆಗಿನ ಕಾಲದಲ್ಲಿ ಮಜ್ಜಿಗೆ ಕಡಿಬೇಕಾಗಿತ್ತು, ಆಕ್ಷನ್ ಮಾಡ್ತಿತ್ತು ಕೈ, ಬೀಸ್ತಿದ್ದು. ಅದಕ್ಕಾಗಿ ಸ್ವಲ್ಪ ಡಿಮ್ ಆಗಿದ್ದಾಳೆ ಅಂತ ಕಾಣ್ತದೆ. ಎಕ್ಸರ್ಸೈಸ್ ಕಡಿಮೆ ಆಗ್ತದೆ ಈಗ ಹೆಂಗಸರಿಗೆ. ಹೌದು, ನನ್ನ ಆತ್ಮನೂ ಹೇಳ್ತದೆ, ನಿಜವಾಗೂ ಹೌದು. ಕೃಷಿಯೊಳಗೂ ಕೂಡ ಯಂತ್ರೋಪಕರಣಗಳು ಜಾಸ್ತಿ ಆಗಿರೋದ್ರಿಂದ ಈಗ ಆಗಿನ ಕಾಲದಲ್ಲಿ 90 ವರ್ಷದ ಮುದುಕ ಗಳಿಯ ಹಿಡಿತಿದ್ದ, ಅದು ಹೆಚ್ಚು ತ್ರಾಸ ಆಗುದಿಲ್ಲ ಕೈ ಎಲ್ಲ ಮಂಚೂರು. ಈಗ ಟ್ರ್ಯಾಕ್ಟರ್ ಹೊಡೆಯಲು ಕಣದ್ಮೇಲೆ ಈಗ ನನಗೆ ಕಾಣ್ತದೆ ಬೆನ್ನೋವು ಅದು ಇದು ಶುರುವಾಯ್ತು. ಮೊದಲು ಗಳೆ ಹಿಡಿತಿದ್ದೆ ನಾನು. ಮಕ್ಕಳೆಲ್ಲ ಈ ಕೃಷಿಯಿಂದ ಮುಂದೆ ಬಂದಿದ್ದ ಹೇಗೆ? ಹಾ, ಮತ್ತಾವ್ದು ಬೇರೆ ಬಿಸ್ನೆಸ್ ಯಾವ್ದು ಇಲ್ಲಲ್ಲ. ನಾವು ಎಷ್ಟು ಜನ ಮಕ್ಕಳು ಕೊಟ್ಟರು? ಮಗ ಒಬ್ಬವನು, 2 ಜನ ಹೆಣ್ಮಕ್ಳು. ಅವರು ಏನ್ ಮಾಡ್ತಾರೆ? ಒಬ್ಳು ಬೆಂಗಳೂರಲ್ಲಿದ್ದಾಳೆ, ಮತ್ತೊಬ್ಳು ತೀರ್ಕೊಂಡಿದ್ದಾಳೆ. ನಿಸರ್ಗದ ಆಯ್ಕೆ ಅಲ್ವಾ. ಈಗ ನಿಮಗೆ ಅನೇಕ ಪ್ರಶಸ್ತಿಗಳು ನಿಮ್ಮನ್ನ ಹುಡುಕೊಂಬಂದು, ಆ ಪ್ರಶಸ್ತಿ ಬಂದಾಗ ಏನನ್ಸುತ್ತೆ? ಮತ್ತೆ ಅದು ನೀವು ಅದ್ರ ಬಗ್ಗೆ ಏನು ಭಾವನೆ ಇದೆ ಪ್ರಶಸ್ತಿಗಳ ಬಗ್ಗೆ? ಅದ್ರ ಬಗ್ಗೆ ನನಗೆ ಯಾಕೋ ಒಂಥರ ನಾನೇನು ಮಾಡ್ದವಲ್ಲ ಅಂತ ಕಾಣುತ್ತೆ. ಇನ್ನು ಬೇರೆ ಎಷ್ಟೆಷ್ಟೋ ಜನ ಮಾಡಿದ್ದಾರೆ, ನನಗೂ ಆದ್ರೂ ಒಂಥರ ಏನು ಮಾಡಿದ್ದೆ. ನಾನು ಹೈಸ್ಕೂಲ್ ಅಂತೂ ಮುಗಿಸ್ಲಿಕ್ಕೆ ಆಗಲಿಲ್ಲ, ಇದ್ರಲ್ಲಾದ್ರೂ ಒಂದು ಪ್ರಶಸ್ತಿ ಬಂತಲ್ಲ. ಈಗ ಸರ್ಕಾರ ಮಹಾಸರ್ಕಾರ ಇದ್ದು ಈ ಕೆಲಸವನ್ನು ಮಾಡೋದ್ರಿಂದ ಇನ್ನೂ ಎಷ್ಟೋ ಜನ ಕೃಷಿಕರಿಗೆ ಒಂಥರ ಪ್ರೋತ್ಸಾಹ. ಇದ್ರಲ್ಲಿ ರ್ಯಾಂಕೇ ಇಲ್ಲಾಗಿತ್ತು ಮೊದಲು. ಅವನು ಎಲ್ಲಿ ತನಕ ಹೋದ್ರು ಅವನಿಗೆ ಓಹೋ ಅವನಿಗೆ ಒಂದು ಈಗ ರಾಜ್ಯ ಪ್ರಶಸ್ತಿ ಸಿಕ್ತಂತೆ, ಜಿಲ್ಲಾ ಮಟ್ಟ ಸಿಕ್ತಂತೆ, ಮೊದಲಿನ ಕಾಲದಲ್ಲಿ ಇಲ್ಲಾಗಿತ್ತು ಇದು. ಇದೆಲ್ಲ ಕೊಡೋದ್ರಿಂದ ಸರ್ಕಾರದವರು ಕೃಷಿಕರಿಗೆ ನಾನು ಮೇಲೆ ಬರಬೇಕು ಹೇಳಿ ಸುಮಾರು ಜನ ಕೃಷಿಕರಿಗೆ ಸ್ವಲ್ಪ ಸ್ಪರ್ಧೆ ಒಂಥರ ಇಂಟ್ರೆಸ್ಟ್ ಬರ್ತಾ ಇದೆ. ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಹೇಗಿದೆ? ಚೆನ್ನಾಗಿದೆ. ಅವರು ಸಮಯಕ್ಕೆ ಈ ಎಲ್ಲದ್ರಲ್ಲೂ ಅರ್ಧಾಂಗಿಯರು ಹೇಳ್ತಾರಲ್ಲ, ಇವ್ರದ್ದು ಅರ್ಧ ಪಾಲು ಇರುವುದೇ ಅದರಲ್ಲಿ. ಹೌದು, ಮನೆಗೆ ಆಹಾರಕ್ಕೆ ಅದಕ್ಕೆಲ್ಲ ನಾನು ಭತ್ತ ಬೆಳಿತೇನಲ್ಲ, ಮನೆ ಪಾಲಿಗೆ ಬೇಕಾಗುವಷ್ಟು ಒಂದು 20 ಕ್ವಿಂಟಲ್ ಆಗುವಷ್ಟು ಭತ್ತ ಬೆಳಿದ್ದೇನೆ. ಕಬ್ಬು, ತರಕಾರಿ ನಮ್ಮನೆಗೆ ಸಾಕಾಗಿ ಹೊರಗಡೆ ಮಾರ್ಕೆಟಿಗೆ ಕೊಡಿಸುವಷ್ಟು ತರಕಾರಿಯನ್ನು ಬೆಳೀತಾ ಇರ್ತದೆ. ಹಾಗಾದ್ರೆ ನೀವು ಕೊಂಡ್ಕೊಳ್ಳೋದು ಏನನ್ನ? ಕೊಂಡ್ಕೊಳ್ಳೋದು ಇಲ್ಲಿ ಕೆಲವೊಂದು ತೊಗರಿ ಗಿಗಿರಿ ಎಲ್ಲ ಮೊದಲು ಮಾಡಿದ್ರು, ಈಗ ಅದನ್ನ ಯಾವ್ದು ಬೆಳೀತಾ ಇಲ್ಲ. ಕೊಬ್ಬರಿ ಎಣ್ಣೆ ನಮ್ಮ ಮನೆಯಲ್ಲೇ ಆಗ್ತದೆ, ಬೆಲ್ಲ ಇಲ್ಲಿ ಆಗ್ತದೆ, ಅಕ್ಕಿ ಆಗ್ತದೆ, ಉಪ್ಪು ಒಂದು ಹೊರಗಿನ ತರಬೇಕು. ಅದು ಬಿಟ್ರೆ ತರಕಾರಿ ಅಂತೂ ನಮ್ಮ ಮನೆಯಲ್ಲಿ ಎಲ್ಲಾ ಕ್ವಾಲಿಟಿ ತರಕಾರಿನ ಬೆಳೀತಾರ. ಈಗ ಇದು ನಮ್ಗೆ ಏನಾಗ್ತದೆ ಕೃಷಿ ಒಳಗೆ, ಎಲ್ಲರೂ ಸಪೋರ್ಟ್ ಇಲ್ಲದೆ ಹೋದ್ರೆ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಎತ್ತ ಏರಿಗೆಳಿತು, ಕೋಣ ನೀರಿಗೆಳಿತು ಅಂತ ಗಾದೆ ಇದೆ. ಈ ಕೃಷಿಯಲ್ಲಿ ಎಲ್ಲರೂ ಒಮ್ಮತದಿಂದ ದುಡ್ದಾಗ ಮಾತ್ರ ಈ ಕೃಷಿಯನ್ನು ಮುಂತರಬಹುದು. ಇಲ್ಲ ನಾನು ಪೇಟೆ ಹೊಂಟ್ಬಿಟ್ಟೆ, ಅವನು ಇಲ್ಲೇ ಇದ್ದವ್ ನೋಡ್ಕೊಳ್ಳಿ ಹೇಳಿದ್ರೆ ಈಗಿನ ಕಾಲದಲ್ಲಿ ಸಾಧ್ಯ ಇಲ್ಲ. ಅದು ಕೃಷಿಯಲ್ಲಿ ಎಲ್ಲರೂ ಮನಸ್ಸಿದ್ರೆ ಮಾತ್ರ. ಮತ್ತೆ ಇದಕ್ಕೆ ಮೂಲತಃ ಒಂದು ಶ್ರದ್ಧೆ ಬೇಕು. ನಾವು ಇವತ್ತು ಗಿಡ ನೆಟ್ಟಾಯ್ತಪ್ಪ, ಇವತ್ತು ಎಕ್ಸಾಮ್ ಬರದಾಯ್ತಪ್ಪ, ಪಾಸ್ ಆಗ್ತದೆ ಹೇಳೋ ವ್ಯವಹಾರ ಅಲ್ಲ ಇದು ಡೇಲಿ ಅಲ್ಲ ನೋಡ್ಲೇಬೇಕು. ಹೌದು, ಯಾವುದೇ ಒಂದು ಇದ್ರೆ ಇವತ್ತು ಒಂದು ಎಕ್ಸಾಮ್ ಮುಗಿಸ್ಬಿಟ್ರಪ್ಪ ನಾವು ಅಮ್ಮ ಫ್ರೀ ಇರ್ಬೋದು. ನಮ್ಮ ಎಕ್ಸಾಮ್ ಮುಗಿಯೋದು ಯಾವಾಗೂ ನಮಗೆ ಇಲ್ಲ. ಮತ್ತೆ ಅದೊಂಥರ ಪ್ರೀತಿಯ ಎಕ್ಸಾಮ್ ಅದು ಅಲ್ಲ. ಇದರಲ್ಲಿ ಇರೋ ಒಂದು ಖುಷಿ ಮತ್ತೆ ಯಾವ್ದ್ರಲ್ಲೂ ಇಲ್ಲ ಅಂತ ನನ್ನ ಭಾವನೆ. ಒಟ್ಟಾರೆ ಏನ್ ಹೇಳ್ತೀರಿ ನಮ್ಮ ಕೇಳುಗರಿಗೆ ಅಥವಾ ಹೊಸದಾಗಿ ಕೃಷಿಯನ್ನ ಆಯ್ಕೆ ಮಾಡ್ಕೊಳ್ಳುವಂತವ್ರಿಗೆ? ಎಷ್ಟೋ ಜನ ಇವತ್ತು ಪೇಟೆ ಬಿಟ್ಟು ಹಳ್ಳಿಗೆ ಬಂದು ಮತ್ತೆ ಕೃಷಿಗೆ ತೊಡ್ಕೊಳ್ಬೇಕು ಅಂತ ಹೇಳ್ತಾರೆ, ಅವರಿಗೆಲ್ಲ ಏನ್ ಹೇಳ್ತೀರಿ? ನನ್ನ ಲೆಕ್ಕ ಕಾಣ್ತದೆ ಎಲ್ಲವರೂ ಅಲ್ಲಿ ನೌಕರಿ ನೌಕರಿ ಎಲ್ಲ ಅಲ್ಲಿ ಹೋಗೋಕ್ಕಿಂತ ಇಲ್ಲಿ ಬಂದು ದುಡಿದ್ರೆ ಇದೆಲ್ಲ ಸಾಧನೆ ಮಾಡಬಹುದು ಅಂತ ಕಾಣ್ತದೆ. ಈಗ ನಾನು ಎಷ್ಟು ಎಜುಕೇಶನ್ ಮುಗಿಸಿದ್ದೀನಿ, ಸಾಧನೆ ಮಾಡಲಿಲ್ಲ. ಬೇಕಷ್ಟು ನಮಗೆ ಬೇಕಾದಷ್ಟು ನಮ್ಮ ದಿನನಿತ್ಯಕ್ಕೆ ಏನು ತೊಂದರೆ ಇಲ್ಲ, ಐಷಾರಾಮ್ ಜೀವನ ನಾನು ನಡೆಸ್ತಾ ಇದ್ದೇನೆ ಅಂತ ನನಗೆ ಕಾಣ್ತದೆ. ಆರೋಗ್ಯ ದೃಷ್ಟಿಯಲ್ಲಿಂತೂ ಪೇಟೆ ಬಿಟ್ಟು ಹಳ್ಳಿಗೆ ಬರೋದೇ ಶ್ರೇಷ್ಠ ಈಗ ಕಾಣ್ತದೆ. ರಿಟೈರ್ಮೆಂಟ್ ಲೈಫ್ನಲ್ಲಿ ಇವತ್ತು ಬೆಂಗಳೂರಲ್ಲಿ ಇದ್ದವರೆಲ್ಲ ಈ ಕಡೆಗೆ ಎಲ್ಲರೂ ಒಂದು ಸಣ್ಣ ಸಣ್ಣ, ಅದಕ್ಕಾಗಿ ಸ್ವಲ್ಪ ಈ ಕೃಷಿಕರಿಗೆ ಒಗ್ದು ಸಾಲ ಮಾಡಿಕೊಂಡವರಿಗೆ ಸ್ವಲ್ಪ ಅನುಕೂಲ ಆಗೋಲಿಕ್ಕೆ, ಜಮೀನು ರೇಟ್ ಬರಲಿಕ್ಕೆ ಅಲ್ಲಿ ಬೆಂಗಳೂರಿಂದ ಪೇಟೆಗೆ ಬರ್ತಾ ಇದ್ದವ್ರೆ ಅಂತ ನನ್ನ ಒಂದು ಕಲ್ಪನೆ. ಇಲ್ಲದೆ ಹೋದ್ರೆ ಇಲ್ಲಿ ಗುಂಟೆ ಕೇಳೋರು ಹೇಳೋರಿಲ್ಲ. ಇವತ್ತು ಎಕರೆಗೆ ನಮ್ಮ ಭಾಗದಲ್ಲಿ 20-25 ಲಕ್ಷ ತನಕ ಹೋಯ್ತು ಗದ್ದೆಗೆ. ಇಲ್ಲದೆ ಹೋದ್ರೆ 2 ಲಕ್ಷಕ್ಕೆ ತಗೊಳ್ಳಪ್ಪ ಕೈ ಮುದ್ರು ತಗೊಳ್ಳೋರಿಲ್ಲಾಗಿತ್ತು. ಅದಕ್ಕೆ ಮೂಲ ಕಾರಣ ಅವರು ಪೇಟೆಯಿಂದ ಹಳ್ಳಿಗೆ ಬರೋವ್ರೇ ಅಲ್ಲ. ನೀವು ವಿಚಾರ ಮಾಡಿ ಅಲ್ಲ ಸರ್, ಹಾಗೆ ನನಗೆ ಕಾಣ್ತದೆ. ಇಲ್ಲದೆ ಹೋದ್ರೆ ಇವರು ಎಲ್ಲ ಈಗ ಪೇಟೆ ಹೋಗ್ತಾ ಇದ್ದಾರೆ, ಅರ್ಧ ಜನ ಈಗ ಇತ್ತಲ ಬರ್ತಾ ಇದ್ದಾರೆ. ಒಳ್ಳೆಯದು. ಮೋಹನ್ ನಾರಾಯಣ್ ಭಟ್ ಅವರೇ, ಒಬ್ಬ ಹಿರಿಯ ರೈತರಾಗಿ ನೀವು ಕೃಷಿ ಒಳಗೆ ಮನಸ್ಸು ಮಾಡಿ ಮತ್ತೆ ಕೃಷಿ ಒಳಗೆ ಬದುಕನ್ನು ಕಟ್ಕೊಳ್ಳೋಣ, ಅದರಲ್ಲಿ ಏನೆಲ್ಲ ಮಾಡಲಿಕ್ಕೆ ಪ್ರಯೋಗ ಮಾಡೋಣ ಅಂತೇಳಂದು ಎಲ್ಲವನ್ನು ಮಾಡಿ ಯಶಸ್ವಿಯನ್ನು ಪಡೆದಿದ್ದೀರಿ. ನಿಮ್ಮ ಈ ಮಾತುಗಳು ನಮ್ಮ ಬೇರೆ ರೈತರಿಗೆ ಪ್ರೇರಣೆ ಆಗಲಿ ಅಂತೇಳಿ ಆಶಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ತೆ. ತೋಟಗಾರಿಕೆ ಈ ಕುರಿತು ಮುಂಡಗೋಡ್ ತಾಲೂಕಿನ ಆಸರಣಗಿಯ ಮೋಹನ್ ನಾರಾಯಣ್ ಭಟ್ ಅವರೊಡನೆ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು HB ರಾಮಡ್ಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ. ಕ್ಷಯರೋಗಿಗಳು ಬಹುಬೇಗ COVID-19 ತುತ್ತಾಗುತ್ತಾರೆ. COVID-19 ಹಾಗೂ ಕ್ಷಯರೋಗದ ಲಕ್ಷಣಗಳು ಬಹುತೇಕ ಒಂದೇ ತರಹ ಇರುತ್ತದೆ. ಕೆಮ್ಮು, ಜ್ವರ, ಗಂಟಲು ನೋವು, ಉಸಿರಾಟದ ತೊಂದರೆ ಕಂಡು ಬಂದಲ್ಲಿ COVID-19 ಹಾಗೂ ಕ್ಷಯರೋಗಕ್ಕೆ ತಪಾಸಣೆ ಮಾಡಿಸಿಕೊಳ್ಳಿ. ಕ್ಷಯರೋಗಿಗಳು ನಿಯಮಿತವಾಗಿ ಮಾತ್ರೆಗಳನ್ನು ಸೇವಿಸಿ COVID-19 ಹಾಗೂ ಕ್ಷಯರೋಗ ನಿರ್ಮೂಲನೆಗೆ ಕೈಜೋಡಿಸಿ ಕರ್ನಾಟಕವನ್ನು ಕೊರೋನಾ ಮತ್ತು ಕ್ಷಯಮುಕ್ತ ಮಾಡೋಣ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಜನಪದ ಸಂಗೀತ ಗೋವಿಂದ ಎಂಕುಗೌಡ ಅವರಿಂದ ಗುಮಟೆ ಪಾಂಗ್. ಕಂಡಾಳು ದಂಡಿ ವಾದರು ಬಂದೋರಿಲ್ಲವೋ ಕರಿಯ ಮ್ಯಾಲೆ ಒಳ್ಳೇಶ್ವರ ಕಂಡೇಲೆ ಕಾಲ ಕುಡಿಯೋ ಮಗನೇ ಲಂದಾಳು ಕರಿಯ ಮ್ಯಾಲೆ ಒಳ್ಳೇಶ್ವರ ಕಂಡೇಲೆ ಕಾಲ ಕುಡಿಯೋ ಮಗನೇ ಅಂದಾಳು ಕಾಲ ಕುಡಿಯೋ ಮಗನೇ ಅಂದಾಳೆ ಬೆಟ್ಟಿ ಗಂಜೆ ಮುಡಿಯ ಬಿಚ್ಚಾಳು ಕಾಲ ಕುಡಿಯೋ ಮಗನೇ ಅಂದೇಳೆ ಬಟ್ಟಿ ಗಂಜೆ ಮುಡಿಯ ಬಿಚ್ಚಾಳು ಬಟ್ಟಿ ಗಂಜೆ ಮುಡಿಯ ಬಿಚ್ಚೇಲೆ ಕಡಗಣ್ಣಲೆ ಕಣ್ಣೀರು ಬಿಡುವಾಳು ಕಣ್ಣೀರು ಬಿಡುವಾಳು ಯಮನ ಒಂದು ಯಮನ ಪಟ್ಟಣವೋ ಯಮನ ಒಂದು ಯಮನ ಪಟ್ಟಣವೋ ಯಮನ ಒಂದು ಯಮನ ಪಟ್ಟಣವೋ ಯಮನ ಒಂದು ಯಮನ ಪಟ್ಟಣವೋ ಯಮನ ಒಂದು ಯಮನ ಪಟ್ಟಾಣ ಕೊಗುವಾಗೆ ಯಮನ ಒಂದೆ ಪಟ್ಟಾಣ ಕೊಗುವಾಗೆ ತಾಯಿನ ಬರ ತಂದೇನ ಬರಾವು ಪಟ್ಟಾಣ ಕೊಗುವಾಗೆ ಯಮನ ಒಂದೆ ಪಟ್ಟಾಣ ಕೊಗುವಾಗೆ ಅಣ್ಣೆ ಬರ ತಮ್ಮೇನ ಬರಾವು ಯಮನ ಪಟ್ಟಾಣ ಕೊಗುವಾಗೆ ಅಣ್ಣೆನ ಬರ ತಮ್ಮೇನ ಬರಾವು ಅಣ್ಣೆನ ಬರ ತಮ್ಮೇನ ಬರಾವು ಯಮನ ಒಂದೆ ಪಟ್ಟಾಣ ಕೊಗುವಾಗೆ ಅಣ್ಣೆನ ಬರ ತಮ್ಮೇನ ಬರಾವು ಯಮನ ಒಂದೆ ಪಟ್ಟಾಣ ಕೊಗುವಾಗೆ ಯಮನ ಒಂದೆ ಪಟ್ಟಾಣ ಕೊಗುವಾಗೆ ಬೆನ್ನಿಗೆ ಮಡದೇನ ಬರಾವು ಯಮನ ಒಂದೆ ಪಟ್ಟಾಣ ಕೊಗುವಾಗೆ ಬೆನ್ನಿಗೆ ಬಲ ಮಡದೇನ ಬರಾವು ಬೆನ್ನಿಗೆ ಬಲ ಮಡದೇನ ಬರಾವು ಯಮನ ಒಂದೆ ಪಟ್ಟಾಣ ಕೊಗುವಾಗೆ ಯಮನ ಒಂದೆ ಪಟ್ಟಾಣ ಕೊಗುವಾಗೆ ಯಮನ ಒಂದೆ ಪಟ್ಟಾಣ ಕೊಗುವಾಗೆ ನಾಮಿ ಮಡಿದ ದಾರೀನ ಗಂಟೇಲೋ ಯಮನ ಒಂದೆ ಪಟ್ಟಾಣ ಕೊಗುವಾಗೆ ನಾಮಿ ಮಡಿದ ದಾನ ಧರ್ಮವೋ ನಾಮಿ ಮಡಿದ ಬುದ್ಧೀನ ಗಂಟೇಲೋ ಲದುವೆ ಮತ್ತೆ ಬೆನ್ನಾಲ್ ಬರಾವೋ ನಾಮಿ ಮಡಿದ ದುಡ್ಡಿನ ಗಂಟೇಲೋ ಅದುವೇ ಮತ್ತೆ ಬೆನ್ನಾಲ ಬರಾವು, ಅದುವೇ ಮತ್ತೆ ಬೆನ್ನಾಲ ಬರಾವು, ನಾಮಿ ಮಡಿದ ದಾನ ಧರ್ಮಾವು, ಅದುವೇ ಮತ್ತೆ ಬೆನ್ನಾಲ ಬರಾವು, ನಾಮಿ ಮಡಿದ ದಾನ ಧರ್ಮಾವು, ನಾಮಿ ಮಡಿದ ದಾನ ಧರ್ಮಾವು, ಅದುವೇ ಮತ್ತೆ ಬೆನ್ನಾಲ ಬರಬಹುದು.